ಮತ್ತೆ 10 ಲಕ್ಷಕ್ಕೆ ನಾವು ಕೊಡೋದು 12 ಲಕ್ಷ ಮೈ ಮೇಲೆ ಹೆಚ್ಚು ಕಡಿಮೆ ಆಗ್ತದೆ. ಆ ಒಂದು ಧೈರ್ಯ ನಮ್ಗೆ ಇರ್ಲಿಲ್ಲ. ಇವತ್ತು 3 ವರ್ಷ ಆಯ್ತು ಒಂದು ಪಾಲಿ ಹೊಸಕ್ಕೆ, ಈಗ 2 ಎಕರೆಗೆ ಹಾಕಿದ್ದೀನಿ. 2 ಎಕರೆಗೆ 1 ಎಕರೆ ಬದಲಿಗೆ ಮತ್ತೆ 2 ಎಕರೆ 2 ಎಕರೆ ಈಗ 3 ಎಕರೆ ಆಯ್ತು. ಮತ್ತೆ ಬೇರೆದು ತಗೊಂಡ್ರಿ? ಬೇರೆದು ತಗೊಂಡ್ವಿ. ಅಂದ್ರೆ ನಿಮ್ಗೆ ಆ ವರ್ಷ ನಿಮ್ಗೆ 22 ಲಕ್ಷ, ಅದು 15 ಲಕ್ಷ ಇದು ಬಂತು ಸೇವಂತಿ ಬೆಳೆಯಿಂದ, ಮತ್ತೆ 7 ಲಕ್ಷ ಹೆಂಗ್ ಮಾಡ್ಕೊಂಡ್ರಿ ಸರ್? 7 ಲಕ್ಷ ಅಂತಂದ್ರೆ ಸರ್ ಕ್ಯಾಪ್ಸಿಕಮ್ ಹಾಕಿದ್ವಿ ಸರ್. ಮತ್ತೆ ಅಷ್ಟು ಬೆಳೆ ಕ್ಯಾಪ್ಸಿಕಮ್ ಹಾಕಿದ್ವಿ, ಆಗ್ತಾ ಇದ್ದಂಗೆ ಕ್ಯಾಪ್ಸಿಕಮ್ ಹಾಕಿದ್ವಿ. ಕ್ಯಾಪ್ಸಿಕಮ್ ಅಲ್ಲಿ 200-250 ರೂಪಾಯಿ ವರೆಗೂ ಒಂದು ರೇಟ್ ಸಿಕ್ಕಿದೆ. 50 ರೂಪಾಯಿಂದ ಹಿಡಿದು 250 ರೂಪಾಯಿ ವರೆಗೂ ಮಾರಿದ್ವಿ ಅಂದ್ರೆ ಸರ್ ಈ ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ದು, ನೆಕ್ಸ್ಟ್ ಫೆಬ್ರವರಿ ವರೆಗೂ ಬೆಳೆ ಇದೆ. 12 ಅಡಿ ಹೈಟ್ ಬೆಳೆದಿತ್ತು ಕ್ಯಾಪ್ಸಿಕಮ್ ಗಿಡ. ರೈತರು ಮಾಡ್ಬೇಕಾದ್ರದು ಇಷ್ಟೇ ಸರ್, ಈಗ ರೇಟ್ ಇಲ್ಲ ಅಂದ್ಬಿಟ್ಟು ಬೆಳೆ. ಎಷ್ಟು ಎತ್ತರ ಮಾಡಿದ್ರಿ ಸರ್? ಅದು 26 ಅಡಿ ಇದೆ ಸರ್. 20 ಅಷ್ಟೇ ಎತ್ತರ ಮಾಡಕ್ಕೆ ಎತ್ತರ ಇದೆ ಸರ್. ಅಂದ್ರೆ ನಮ್ದು ಲೆವೆಲ್ ಬಂದು ಬೆಳೆ ಮಾಡೋ ಲೆವೆಲ್ ಬಂದು 12 ಅಡಿ ಇದೆ, ಆಮೇಲೆ ಮೇಲೆ ಒಂದು 10 ಅಡಿ ಇರುತ್ತೆ ಸರ್. ಕೆಳಗಡೆ ಒಂದ್ ಸ್ವಲ್ಪ ಬುದುಗಳಲ್ಲಿ ಅದು ಆತರ ಬರುತ್ತೆ. ಎಲ್ಲ ಟೋಟಲ್ ಒಂದ್ 25-26 ಅಡಿ ಹೈಟ್ ಬರುತ್ತೆ. ಆರ್ಚ್ ತರ ಬರುತ್ತೆ ಸರ್ ಅದು, ಅದೆಲ್ಲ ಕೌಂಟ್ ಇಲ್ಲ. ಅಂದ್ರೆ ಅದೇನು ಅಂದ್ರೆ ಗಾಳಿ ಬೆಳಕು ಅವಾಯ್ಡ್ ಆಗೋದಕ್ಕೆ ಅದು. ಅದಾದ್ಮೇಲೆ ಕ್ಯಾಪ್ಸಿಕಮ್ ಆದ್ಮೇಲೆ ಇಂಗ್ಲಿಷ್ ಕುಕುಂಬರ್ ಹಾಕಿದ್ವಿ. ಇಂಗ್ಲಿಷ್ ಕುಕುಂಬರ್ ಆದ್ಮೇಲೆ ಕ್ರಾಪ್ ರೊಟೇಷನ್ಗೆ ಸೇವಂತಿಗೆ ಹಾಕಿದ್ವಿ ಬಿ ವೈಟ್ ಅಂತ. ಅದು ಮೊನ್ನೆ ಲಾಸ್ಟ್ ಟೈಮ್ ಬಂದು 470 ಟಾಪ್ ರೇಟ್ ಮಾರಿದ್ವಿ ಸರ್. ಮಾರ್ನವಮಿ ಟೈಮ್ ಅಲ್ಲಿ ಬಿಳಿ ಮಾರ್ನವಮಿ ಟೈಮ್ ಅಲ್ಲಿ 470 ರೂಪಾಯಿ 1 ಕೆಜಿ ತರ ಮಾರಿದ್ವಿ. ತರ ಭಯ ಎಡ್ಸೋದಕ್ಕೆ ಅದಕ್ಕೆ ಯಾವಾಗ್ಲೂ ಬೇಡಿಕೆ ಇದೆ ಸರ್. ಅಂದ್ರೆ ಒಂದ್ ಮಾತು ಹೇಳ್ತೀನಿ ಸರ್, ಹೂವ ಯಾವ ಟೈಮ್ ಹಾಕ್ಬೇಕು ಅಂತ. ಹೂವ ಬರೀ ಮಳೆಗಾಲದಲ್ಲಿ ಹಾಕ್ಬೇಕು ಸರ್. ಈಗ ತೋಳಿ ಹೊರಗಡೆದು ಒಂದೇ ರೇಟ್, ಪಾಲಿಯೋಸ್ದು ಒಂದೇ ರೇಟ್, ನೆಟ್ ಹೌಸ್ದು ಒಂದೇ ರೇಟ್. ಯಾಕೆ ಅಂದ್ರೆ ವ್ಯತ್ಯಾಸ ಇರ್ಬೇಕು. ಅದು ಹೊರಗಡೆನು ಬಿಸಿಲೆ ಇರತ್ತೆ, ಒಳಗಡೆನು ಬಿಸಿಲೆ ಇರತ್ತೆ, ಎಲ್ಲಾ ಡ್ರೈವ್ ಮಾರ್ಕೆಟ್ ಹೋಗೋದು. ಅದೇ ನೀವು ಮಳೆಗಾಲದಲ್ಲಿ ಬೆಳೀರಿ ಇದನ್ನ, ಒಳಗಡೆ ನೀವು ನೆಟ್ ಹಾಕಿ ಬೆಳೆದ್ರು ಮಳೆ ಬಿದ್ದೆ ಬೀಳತ್ತೆ, ಹೂವು ಹಾಳಾಗಿ ಆಗ್ತದೆ, ಚುಕ್ಕೆ ರೋಗ ಬರೋದು ಒಂದು. ಎರಡನೇದು ನೀರಲ್ಲಿ ಹೂವು ಇದೆ ಅಂತ ಅನ್ಬಿಟ್ಟು 300 ರೂಪಾಯಿ ಹೋಗ್ತಾರೆ ಹೂವನ್ನ, 50 ರೂಪಾಯಿ ಕೇಳ್ತಾರೆ. ಅದು ಎರಡನೇದು ಕೊಳ್ತು ಬಿಡ್ತದೆ ಅಂತ. ಕೊಳ್ತು ಬಿಡ್ತದೆ ಅಂದ್ರೆ ಪಾರ್ಸಲ್ ಹೋಗಲ್ವಲ್ಲ. ಅದೇ ನೀವು ಡ್ರೈವ್ ನೀವು ಆ ಟೈಮ್ ಅಲ್ಲಿ ತಗೊಂಡೋಗಿ ನಮ್ ಬ್ಯಾಗ್ಗಳು ಅವ್ರು ಇಳಿಸ್ಕೊಂತಾರೆ ಕಾರಿಂದ, ಆಗಿಂದಾಗೆ ತಗೊಂಡ್ಬಿಡ್ತಾರೆ. ಹಂಗೆ ಅವ್ರ ವ್ಯಾಪಾರಸ್ಥರು ಇಳಿಸ್ತಾರೆ. ಈ ಟೈಮ್ ಅಲ್ಲಿ ನಾವ್ ಇಳಿಸ್ಕೊಡ್ಬೇಕು ಅಲ್ಲೋಗಿ ನೋಡಿ ವ್ಯತ್ಯಾಸ ಎಷ್ಟು. ನೀವು ಅಂದ್ರೆ ನೀವು ಜಾಗೃತೆ ವಹಿಸ್ಬೇಕು ಸಾಕಷ್ಟು ಕಡೆ. ಆ ಕಡೆ ಏನಾಗ್ತದೆ, ಈ ಕಡೆ ಏನಾಗ್ತದೆ, ಸ್ವಲ್ಪ ಮುಂದಾಲೋಚನೆ ಮಾಡಿ ನೀವು ಹೆಜ್ಜೆ ಇಟ್ಟರೆ ಯಶಸ್ ಕೈ ಹಿಡಿತದಂತ. ನಿಜ ಸರ್. ಪ್ರತಿಯೊಂದು ಸರ್ ಈಗ ರವಿಶಂಕರ್ ಅವರು ವಿಚಾರ ಮಾಡಿ 16 ಕಡೆ ಇದು ಮಾಡಿ ಅಗದಿ ತೂಕದ ಹೆಜ್ಜೆ ಇಟ್ಟಿರಿ, ಅದಕ್ಕಾಗಿ ತಮ್ಮ ಕೈ ಹಿಡಿದಿದೆ ಅದು. ನಿಜ ಸರ್. ಮತ್ತೆ ಇನ್ನೊಂದೇನ್ ಗೊತ್ತಾ ಸರ್, ರೇಟ್ ಇದೆ ಅಂತ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಕೈ ಸುಕೋತೀರಿ. ಈಗ ಕೊತ್ತಂಬರಿ 1,500, 3,000, 4,000 ಆತರ ಇರತ್ತೆ. 4,000 ಇದ್ದಾಗ ರೈತರು ಸುಮ್ನೆ ಇರ್ತಾರ ಸರ್, ನೀರಿರ್ತವೆ, ಪ್ರತಿಯೊಬ್ರು ಚೆಲ್ತಾರೆ. ಅದೇ ಏನ್ ಮಾಡ್ಬೇಕು ಅಂದ್ರೆ ರೇಟ್ ಬಿದ್ದೋಗಿರುತ್ತೆ ನೋಡಿ, ಆ ಟೈಮಲ್ಲಿ ಧೈರ್ಯ ಮಾಡಾಕ್ಬೇಕು, ಅವಾಗೆ ಕೈ ಹಿಡಿಯೋದು. ಟೊಮಾಟೋನ ತಗೊಳ್ಳಿ ಸರ್, ನಮ್ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಟೊಮಾಟೊ ಬೆಳೆಯೋರು ಜಾಸ್ತಿ. ಯಾವತ್ತೂ ನನ್ನ ಅನುಭವದ ಪ್ರಕಾರ, ನಾನು ವರ್ಷ ಪೂರ್ತಿ ನಾವು ಟೊಮಾಟೊ ಬೆಳೆಯೋರೆ, ನನ್ನ ಅನುಭವದ ಪ್ರಕಾರ 1.5 ರೂಪಾಯಿ ನಾರು 1 ರೂಪಾಯಿಗೆ ತಗೊಂಡ್ತಾರ ನೋಡ್ರೆ. ಅಂದ್ರೆ ಹೌದು ಟೊಮೆಟೋ ಬೆಲೆ ಅಂದ್ರೆ ನರ್ಸರಿಯಲ್ಲಿ ಸೇಲ್ ಆಗದಿರ ಅವ್ರು 1.5 ರೂಪಾಯಿ ನಾರ್ನ 1 ರೂಪಾಯಿಗೆ ಕೊಡ್ತಾರೆ, ಇರ್ಲಿ ತಗೊಂಡೋಗ್ಬಿಡಪ್ಪ ಅಂತ. ಇಲ್ಲ ನೀನ್ ತಗೊಂಡೋಗಿ ಉಂಡ್ಕೊಂಡ್ಬಿಟ್ಟು ನಾರು ಇದು ಮತ್ತೆ ಬೆಳೆ ಬಂದ್ಮೇಲೆ ಕಾಸು ಕೊಡು ಅಂತ ಹೇಳ್ತಾರೆ. ಆ ಟೈಮಲ್ಲಿ ರೇಟ್ ಬಂದಿದೆ ನನ್ನ ಅನುಭವದ ಪ್ರಕಾರ. ನನಗೆ ಹತ್ರ ಹತ್ರ ಒಂದು 98 ಅನುಭವ ಟೊಮೆಟೋದ್ರ ಬಗ್ಗೆ. ಇದುವರೆಗೂ ನಾನು 2 ರೂಪಾಯಿ ಕೊಟ್ಟು ತಗೊಂಡಿರೋ ಟೈಮು ಇದೆ. ಆ ಟೈಮಲ್ಲಿ 1,000 ರೂಪಾಯಿ ರೇಟ್ 50-60 ರೂಪಾಯಿಗೆ ಬಿದ್ದೋಗಿದೆ. 2 ರೂಪಾಯಿ ನಾರು ಕೊಟ್ಟು ಅಂದ್ರೆ ಅದ್ರ ಯೋಗ್ಯ 1 ರೂಪಾಯಿ ಇರತ್ತೆ ಅನ್ಕೊಳ್ಳಿ ಟೊಮೆಟೊ ನಾರು. 2 ರೂಪಾಯಿ ಕೊಟ್ಟು ತಗೊಂತಾರ ಆ ಟೈಮಲ್ಲಿ ಅಂದ್ರೆ ಡಿಮ್ಯಾಂಡ್ ನಾರು ಹಾಕಿರಲ್ಲ ಯಾರನ್ನು, ಇದಕ್ಕಿದಂಗೆ ರೇಟ್ ಬರತ್ತೆ. ಅವಾಗ ಎಲ್ರು ಒಂದೇ ಸರಿ ಹೋಗ್ತಾರೆ. ಅವಾಗ ನರ್ಸರಿಗಳವ್ರ ಹತ್ರ ನಾರು ಇಲ್ದೇ ಇದ್ರು ಸ್ವಲ್ಪ ಯೂರಿಯಾಗಳು ಹಾಕಿ ಅದು ಇದು ಮಾಡಿ ಕೊಟ್ಬಿಡ್ತಾರೆ. ಅವರು ಸ್ವಲ್ಪ ಜಾಸ್ತಿ ರೆಡಿ ಮಾಡಿ ಇವರು ಉಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, 50 ರೂಪಾಯಿ 60 ರೂಪಾಯಿ 100 ರೂಪಾಯಿಗೆ ನಿಂತ್ಕೊಂತದೆ. ರೈತ ಎಲ್ ಸರ್ ಚೆನ್ನಾಗಾಗೋದು? ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾವುದೇ ಬೆಳೆ ಆಗ್ಲಿ ಬಿಡ್ರಿ, ರೇಟ್ ಇದೆ ಅಂತ ಹೇಳೋದಲ್ಲ, ಸೀಸನ್ ನೋಡ್ಬೇಕು ಮೇನ್. ಈಗ ನೋಡ್ರಿ, ಮೊನ್ನೆ ಸ್ಪೀಡ್ ಕಾರ್ನ್ ಇತ್ತು ಸರ್, ಸ್ಪೀಡ್ ಕಾರ್ನ್ ನಾವ್ ಎತ್ಕೊಂಬರೋವಾಗೆ ಹೇಳಿದ್ರು ಅವರು, ಸ್ಪೀಡ್ ಕಾರ್ನು ಬೆಳಿತೀವಿ. ಬೆಳಿತೀರಿ ಸರ್? ಪ್ರತಿಯೊಂದು ಬೆಳೆನು ಬೆಳಿತೀವಿ ಸರ್. ತಮ್ಮ ಹೊಲದಲ್ಲಿ ಯಾವ್ಯಾವ ರೀತಿ ಬೆಳೆ ಇದೆ? ಈಗ ಪಾಲಿಹೌಸ್ ನೋಡಿಗೆ, ಪಾಲಿಹೌಸ್ ಅಲ್ಲಿ ಈಗ 2 ಎಕರೆ ಇದಿದೆ ಸರ್. ಏನಂದ್ರೆ ಕ್ಯಾಪ್ಸಿಕಮ್ ಹಾಕಿದ್ವಿ, ಈಗ ಹೊಸ ಪಾಲಿಹೌಸ್ ಈಗ ರೆಡಿ ಮಾಡಿ ಹಾಕಿದ್ವಿ, 2 ಎಕರೆ ಹಾಕಿದ್ವಿ. ಮತ್ತೆ ಇನ್ನೊಂದು ಪಾಲಿಹೌಸ್ ಅಲ್ಲಿ ಫಸ್ಟ್ ಕ್ಯಾಪ್ಸಿಕಮ್ ಆಯ್ತು, ಇಂಗ್ಲಿಷ್ ಕುಕುಂಬರ್ ಆಯ್ತು, ಅದಾದ್ಮೇಲೆ ಬಿವೈಟ್ ಆಯ್ತು, ಅದಾದ್ಮೇಲೆ ಈಗ ರೆಸ್ಟ್ ಕೊಟ್ಟಿದ್ದೇನೆ. ಚೆಂಡು ಆಯ್ತು ಸರ್, ಮತ್ತೆ ಚೆಂಡು ಹಾಕಿದ ಉದ್ದೇಶ ಏನು ಅಂದ್ರೆ ನೆಮ್ಟೋಡ್ಸ್ ಇರತ್ತೆ ಭೂಮಿಯಲ್ಲಿ, ಆ ನೆಮ್ಟೋಡ್ಸ್ ಕೀಳೋದಕ್ಕೋಸ್ಕರ ಚೆಂಡು ಹಾಕಿದ್ದು, ಅದು ಲಾಭದ ವಿಷಯಕ್ಕಲ್ಲ. ಅದು ಕೂಡ ಜಾಣತನ, ಭೂಮಿ ಹದಗೊಳಿಸೋದು. ಹೌದು ಸರ್, ಹದವಾಗಿ ಇಟ್ಕೊಳ್ಳೋದು, ಮಣ್ಣನ್ನ ಸಂರಕ್ಷಣೆ ಮಾಡಿಕೊಂಡು ಅದರೊಳಗೆ ನಿಮ್ ಹೇಳ್ದಂಗೆ ಮೈಕ್ರೋ ಆರ್ಗನಿಸಮ್ ಸೇರ್ಕೊಂಡ್ಬಿಟ್ಟಿರ್ತವೆ. ಹೌದು ಸೂಕ್ಷ್ಮಾಣು ಜೀವಿಗಳು ಸರ್. ಅದು ಪಾಲಿಯೋಸ್ ಅಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನೆಮ್ಟೋಡ್ಸ್ ಸರ್, ಅದು ಗಂಟ್ರೋಗ ಉತ್ಪಾದನೆ ಆಗ್ಬಿಡುತ್ತೆ ಮಣ್ಣಲ್ಲಿ. ಅದು ಸರ್ ತೇವಾಂಶ ಬೇಗಾರಲ್ಲ. ಈ ನೆಮ್ಟೋಡ್ಸ್ ಅಂತಂದ್ರೆ ಅದು ಇದೇ ವಿಶೇಷತೆನೆ ಅದು ಸರ್, ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ನೆಮ್ಟೋಡ್ಸ್ ಜಾಸ್ತಿ ಬರುತ್ತೆ ಗೆದ್ದಲು. ಅದನ್ನ ಗಂಟ್ರೋಗ ಸರ್, ಅದು ಹೋಗ್ ಬೇರಲ್ ಸೇರ್ಕೊಂಡ್ಬಿಡತ್ತೆ ಯಾವುದೇ ಬೆಳೆ ಆಗ್ಲಿ, ಅದು ಬದುಕೋದು ಇಲ್ಲ ಸಾಯೋದು ಇಲ್ಲ, ಹಂಗಿದ ಬೆಳೆಯೋದಕ್ಕೆ ಕೊಡಲ್ಲ, ಅದು ಬೆಳೆಯೋದಕ್ಕೂ ಬಿಡಲ್ಲ, ಬೆಳವಣಿಗೆ ಕುಂಠಿತ, ಸಾಯೋದನ್ನು ಬಿಡಲ್ಲ, ಪ್ರತಿಯೊಂದನ್ನು ಕುಂಠಿತಾನೆ. ಅದನ್ನ ನಾವು ಅವಾಗ ಒಂದ್ ಗಿಡ ಕಿತ್ ನೋಡಿದಾಗ ಬೇರಲ್ಲಿ ಗಂಟಿರತ್ತೆ, ಅದನ್ನ ನೋಡಿ ಏನ್ ಮಾಡ್ಬೇಕು ಅಂದ್ರೆ ವ್ಯಾಲ್ಯೂಮ್ ಫ್ರೇಮ್ ಅಂತ ಬರುತ್ತೆ ಸರ್, ಅದು ಇದ್ರದ್ದು ಬಾಯರ್ ಕಂಪ್ನಿದು. ಅದು ಅರ್ಧ ಲೀಟರ್ ಬಂದು 4,000 ರೂಪಾಯಿ, ಅರ್ಧ ಲೀಟರ್ ಅಂದ್ರೆ 2 ಡ್ರಮ್ ಹಾಕೊಂಡು ಅಂದ್ರೆ 400 ಲೀಟರ್ ಬಿಡಬಹುದು ಅದನ್ನ. ಅದನ್ನ ಒಂದ್ಸರಿ ಬಿಟ್ರು ಕಂಟ್ರೋಲ್ ಬರತ್ತೆ. ಅದ್ರ ಬದಲಾಗಿ ನಾವೇನ್ ಮಾಡ್ಬೇಕು ಅಂದ್ರೆ 2 ವರ್ಷಕ್ಕೆ ಒಂದ್ಸರಿ ಆದ್ರೂ ಈ ತರ ಚೆಂಡು ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಬೆಳೆಸಿ, ಬೆಳೆಸಿದಾದ್ಮೇಲೆ ಕಟ್ ಹಾಕಿದ್ರೆ ಒಳ್ಳೆ ಸರ್, ಅಂದ್ರೆ ಭೂಮಿಗೆ ಸರ್ಸ್ಬೇಕು, ಅದೊಂಥರ ಖಾರ, ಅದು ನೆಮ್ಟೋಡ್ಸ್ ಕಂಟ್ರೋಲ್ ಆಗತ್ತೆ. ಅದಾದ್ಮೇಲೆ ಮತ್ತೆ ಈಗ ಏಪ್ರಿಲ್ ಅಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಉಣೋದಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಒಂದೇ ಸರಿ ಒಂದೇ ಬೆಳೆ ಹಾಕೋದು ಒಳ್ಳೇದಲ್ಲ ಅನ್ನೋ ಉದ್ದೇಶಕ್ಕೆ ಕ್ರಾಪ್ ರೊಟೇಷನ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಒಂದು 3 ಎಕರೆಗೆ ನೆಟ್ ಹೌಸ್ ಮಾಡ್ಕೊಂಡಿವಿ ಸರ್. ನೆಟ್ ಹೌಸ್ ಅಲ್ಲೂ ಪರವಾಗಿಲ್ಲ, ಈಗ ನೆಟ್ ಹೌಸ್ ಅಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳೀತಾ, ಎಲ್ರು ಪಾಲಿಯೋಸೆ ಮಾಡಿ ಬೆಳಿಬೇಕು ಅಂತಿಲ್ಲ, ನೆಟ್ ಹೌಸ್ ಅಲ್ಲೂ ಬೆಳಿಬಹುದು. ಕಲರ್ ಕ್ಯಾಪ್ಸಿಕಮ್ ಬೆಳೆದು ತರ್ತಾ ಇರೋ ರೈತರು ಇದಾರೆ. ಅದ್ರ ಜೊತೆ ನೆಟ್ ಹೌಸ್ ಅಲ್ಲಿ ನಾವು ಸೇವಂತಿಗೆ ಮತ್ತೆ ಐಶ್ವರ್ಯ ಅಂತ ಅನ್ಬಿಟ್ಟು, ಅದು ಸೇವಂತಿಗೆನ ಇದೆ ಸರ್, ಐಶ್ವರ್ಯ 2 ಅಂತ, ಈ ತರದ ಬೆಳೆಗಳೆಲ್ಲ ಬೆಳ್ಕೋಬಹುದು ಬುಜ್ಜಿ. ಯಾಕಂದ್ರೆ ಈ ಹೂವಿಗೆ ತುಂಬಾ ಬೇಡಿಕೆ ಇರ್ತದೆ ಯಾವಾಗ್ಲೂ. ಹೌದು, ಯಾಕಂದ್ರೆ ಸೀಸನ್ ನೋಡಾಕ್ಬೇಕು ಸರ್, ಸೀಸನ್ ನೋಡೋದು. ಮತ್ತೆ ರೈತರು ಅದು ನಿರಂತರವಾಗಿ ಪೂರೈಕೆ ಮಾಡ್ತಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಇರ್ತದೆ. ಹೌದು ಸರ್, ಹೌದು ಸರ್. ಅಂದ್ರೆ ನಮ್ಮ ಭಾಗದಲ್ಲಿ ಏನಂದ್ರೆ ಸರ್, ಇದಕ್ಕೆ ಚಿಕ್ಕಬಳ್ಳಾಪುರ ಜಾಸ್ತಿ ಹೋಗುತ್ತೆ ಸರ್ ಹೂವು. ಅದು ಉದ್ದೇಶ ಏನು ಅಂತಂದ್ರೆ ಹೈದ್ರಾಬಾದ್ ಹತ್ರ ಇದೆ ಅಂತ, ಹೈದ್ರಾಬಾದ್ಗೆ ಲೋಡ್ಗಳು ಕಳಿಸ್ತಾರೆ ಸರ್ ನಮ್ಮ ಭಾಗದಿಂದ. ಅಂದ್ರೆ ಆ ಕಡೆ ಬಿಸಿಲು ಜಾಸ್ತಿ ಇರತ್ತಲ್ಲ, ಅಲ್ಲಿ ಬೆಳವಣಿಗೆ ಕಡಿಮೆ ಇದೆ, ಹಾಗಾಗಿ ಇಲ್ಲಿಂದ ಬೈಪಾಸ್ ಇರೋದ್ರಿಂದ ಅದ್ ಚೆನ್ನಾಗಿ ರೆಡಿ ಆಗ್ತಿದೆ ಸರ್ ಅದು. ಮತ್ತೆ ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಸರ್, ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ದೀನಿ. ಜೇನು ಕೃಷಿ ಮಾಡ್ತೀರಿ? ಜೇನು ಕೃಷಿ ಸ್ಟಾರ್ಟ್ ಮಾಡೋ ಉದ್ದೇಶ ಅದು. ಎಷ್ಟು ಪೆಟ್ಟಿಗೆ ಇಟ್ಟಿರಿ ಸರ್? ಈಗ ನಾನು 12 ಪೆಟ್ಟಿಗೆ ಇದೆ ಸರ್. 12 ಪೆಟ್ಟಿಗೆ ಅಂದ್ರೆ ಅದು 12 ಆಗ್ಬೋದು, 20 ಆಗ್ಬೋದು, 4-5 ಆಗ್ಬೋದು. ಯಾಕೆಂದ್ರೆ ಅದ್ರ ಉದ್ದೇಶ ಏನ್ ಗೊತ್ತಾ ಸರ್, ನಾನು ನಮ್ಮ ಭಾಗದ ರೈತರಿಗೆ ಸುಮಾರು ಜನಕ್ಕೆ ಜೇನು ಕೃಷಿಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೀನಿ ಸರ್. ನೀವು ಮಾಡೋ ಜೇನು ಕೃಷಿಯಿಂದ ಅಕ್ಕಪಕ್ಕದ ರೈತರಿಗೆ ತುಂಬಾ ಖುಷಿ ಆಗ್ತಾ ಇದೆ, ಅವ್ರ ಬೆಳೆ ಜಾಸ್ತಿ ಬರ್ತಾ ಇದೆ. ನಿಜ ಸರ್. ಏನು ಇದ್ರ ಗುಣ ಸರ್? ಈಗ ಪ್ರತಿಯೊಂದು ಕಡೆನು ಜೇನು ಕೃಷಿದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗ್ತೀವಿ, ರೈತರಿಗೆ ತಿಳಿಸೋದಷ್ಟೇ ಸರ್. ಜೇನಿಲ್ಲ ಅಂದ್ರೆ ಪರಾಗಸ್ಪರ್ಶ ಆಗಲ್ಲ, ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಬೆಳೆ ಬರಲ್ಲ ಅಂತ ಹೇಳ್ತಾರೆ. ಯಾರು ಸರ್ ಮುಂದೆ ಬರ್ತಾರೆ ರೈತರು? ನಾನು ಆ ಉದ್ದೇಶಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸರ್, ಸುಮಾರು ಜನಕ್ಕೆ ನಾನು ಅಂದ್ರೆ ಕಡಿಮೆ ಒಂದು ದುಡ್ಡಲ್ಲೇ 3,500 ಜೇನ್ ಬಾಕ್ಸ್ ಕೊಡ್ತೀನಿ ಸರ್. ನೀವೇ ಕೊಡ್ತೀರಿ? ನಾನೇ ಕೊಡ್ತೀನಿ. ತಯಾರು ಮಾಡಿ ಕೊಡ್ತೀರಿ? ತಯಾರು ಮಾಡಿ ಕೊಡ್ತೀನಿ ಸರ್. ಅದು ಏನ್ ಗೊತ್ತಾ ಸರ್, ಕೆಲವರು ಬಾಕ್ಸ್ ಖಾಲಿ ಬಾಕ್ಸ್ ತಗೊಂಡೋಗಿ ಇಟ್ಕೊಂತಾರೆ. ಹೌದು, ಖಾಲಿ ಬಾಕ್ಸ್ ತಗೊಂಡೋಗಿ ಇಟ್ಕೊಂಡು ಅಂದ್ರೆ ಜೇನ್ ತಗೊಂಡೋಗ್ತಾರೆ ಸರ್, ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ, ಮತ್ತೆ ನಮ್ ಕಡೆನು ತಗೊಂಡೋಗ್ತಾರೆ. ಅದು ಹೋಯ್ತು ಅಂದ್ರೆ ಮತ್ತೆ ಅದನ್ನ ಮರ್ತೇ ಬಿಡ್ತಾರೆ. ಅದ್ ದೊಡ್ಡ ಕೆಲಸ ಅಲ್ಲ ಸರ್ ಅದು. ಈಗ ಒಂದ್ ಬಾಕ್ಸ್ ಇಟ್ಕೊಂಡು ಅದನ್ನ ಕ್ಲೀನ್ ಆಗಿ ಶುಗರ್ ಸಿರಪ್ ಕೊಟ್ಕೊಂಡು ನೋಡ್ಕೊಂಡ್ರೆ ಅದರಲ್ಲೇ ಚೆನ್ನಾಗಿ ಬೆಳೆ ಸಿಗ್ತದೆ. ಜೇನ್ ತುಪ್ಪ ಬರ್ತದೆ, ಜೇನ್ ತುಪ್ಪನು ಬರತ್ತೆ. ಮತ್ತೆ ಅದನ್ನೇನ್ ಮಾಡ್ಬೇಕು ಅಂದ್ರೆ 8 ಫ್ರೇಮ್ ಆಗ್ತಾ ಇದ್ದಂಗೆ ಒಂದ್ 3 ಫ್ರೇಮ್ ಎತ್ಬಿಟ್ಟು ಆ ರಾಣಿ ಹಳೆ ಬಾಕ್ಸ್ ಅಲ್ಲೇ ಉಳಿಸ್ಕೊಂಡು ಅದನ್ನೇನ್ ಮಾಡ್ಬೇಕು, 3 ಫ್ರೇಮ್ ಉಳು ಸಮೇತ ಮೊಟ್ಟೆ ಮುರಿಯಿರಂತದ್ದು ಎರಿಗಳನ್ನ ಎತ್ಬಿಟ್ಟು 3 ಫ್ರೇಮ್ ಇನ್ನೊಂದ್ ಬಾಕ್ಸ್ ಹಾಕ್ಬಿಟ್ಟು ಅದನ್ನ ಎತ್ಕೊಂಡು 1 ಕಿಲೋಮೀಟರ್ ದೂರದಲ್ಲಿಟ್ರೆ 12 ದಿನದಲ್ಲಿ ರಾಣಿ ಹುಳ ರೆಡಿ ಆಗ ತಯಾರು ಮಾಡ್ಕೊಳ್ತದೆ ಮಾಡ್ಕೊತದೆ ಸರ್. ಮತ್ತೆ ಗಂಡು ಹುಳಗಳು ಇರ್ಬೇಕು ಸರ್ ಆ ಟೈಮಲ್ಲಿ, ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಗಂಡು ಹುಳ ಕಪ್ಪಕ್ಕೆ ದಪ್ಪಕ್ಕೆ ಇರ್ತದೆ, ಅದಿದ್ದಾಗ ಅವು ಡಿವೈಡ್ ಆಗೋದಕ್ಕೆ ಮುಂಚೆನೆ ಕೂಮು ಬಂದಿರ್ತದೆ. ಆ ಕೂಮು ಬಂದಾಗ ಆದ್ರೂ ಎತ್ತಿ ನಾವು ಸೈಡ್. ತಮ್ಮ ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಇದೆ, ಅನುಭವ ಇದೆ? ಅನುಭವ ಇದೆ ಸರ್. ಅದಕ್ಕೆ ಸರ್ 2014 IFS ಸ್ಕೀಮ್ ಅಲ್ಲಿ IFS ಅಂತ ನಾನು ಮುಂಚೆನೆ ಹೇಳ್ದೆ, ನಾನು ಇಂಡಿಯನ್ ಫಾರ್ಮರ್ ಸ್ಕೀಮ್ ಅದನ್ನ ಏನು ಅಂತಂದ್ರೆ ಅದ್ರ ಉದ್ದೇಶ ಮಾಡಿದ್ದೆ ನಮ್ ಕೆವಿಕೆ ಅವರು ಇದನ್ನೇ ಎರಡ್ ಜನ್ ಪೆಟ್ಟಿಗೆನು ಕೊಟ್ರು, ಅದು ಮಾಹಿತಿ ಇರ್ಲಿಲ್ಲ ಕರೆಕ್ಟ್ ಹೆಂಗ್ ಮಾಡ್ಬೇಕು ಏನು ಅಂತ. ಮತ್ತೆ ಇಲ್ಲಿ ಇವರು ಮುನ್ನಾಸರ್ ಅಲ್ಲಿ ಕೆವಿಕೆಗೆ ಹೆಡ್ಡಾಗ್ ಬಂದ್ಮೇಲೆ 25 ದಿನದೊಂದು ಟ್ರೈನಿಂಗ್ ಪ್ರೋಗ್ರಾಮ್, 12 ದಿನದೊಂದು, 6 ದಿನದೊಂದು, 3 ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟರು, 3 ಅಟೆಂಡ್ ಮಾಡಿದೆ. ಅದಾದ್ಮೇಲೆ ನಮ್ ತೋಟಕ್ಕೆ ಬಂದ್ರು, ಅದನ್ನ ಯಾವ ತರ ಹಿಡಿಬೇಕು, ಯಾವ ಟೈಮಲ್ಲಿ ಹಿಡಿಬೇಕು, ಮತ್ತೆ ಅದು ಹಿಡಿದ್ಮೇಲೆ ಯಾವ ತರ ಅದನ್ನ ಕ್ಲೀನ್ ಮಾಡಿ ಯಾವ ತರ ಕಟ್ಟಬೇಕು, ಕಟ್ಟೋದು ಮೇನ್ ಇಂಪಾರ್ಟೆಂಟ್ ಸರ್. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಫ್ರೇಮ್ ಹಿಂಗ್ ಇಟ್ಬಿಟ್ಟು ಕೆಳಗಡೆಯಿಂದ ಹಿಂಗ್ ಹಾಕಿ ಹಿಂಗ್ ಮೇಲೆ ಕಟ್ತಾ ಇದ್ವಿ. ಅವ್ರು ಹೇಳ್ಕೊಟ್ಟಿದ್ದೇನಂದ್ರೆ ಫ್ರೇಮ್ ಇರತ್ತಲ್ಲ ಸರ್ ಹಿಂಗ್ ಮೇಲಿಂದ ಹಿಂಗ್ ತಗಲಾಗ್ತಿವಲ್ಲ, ಅದನ್ನ ರಿವರ್ಸ್ ಮಾಡ್ಬೇಕು. ರಿವರ್ಸ್ ಮಾಡಿ ಆ ಏರಿಯನ್ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಮೇಲ್ಭಾಗದನ್ನೇ ಕ್ಲೀನಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇದನ್ನಿಟ್ಟು ಇದು ಕೆಳಗಡೆಯಿಂದ ಹಿಂಗ್ ತಂದು ಇದಕ್ ಮೇಲೆ ಏರಿಗೆ ಒಂದು ಅಡಿಕೆದು 1 ಇಂಚಿದು ಪಟ್ಟೆ ಅದ್ರ ಮೇಲೆ ಇಟ್ಬಿಟ್ಟು, ಅದ್ರ ಉದ್ದೇಶ ಏನಂದ್ರೆ ಅಡಿಕೆ ಪಟ್ಟೆ ಯಾಕೆ ಇಡ್ತೀವಿ ಅಂದ್ರೆ ಹಿಂಗ್ ಹೇಳ್ದಾಗ ಅದು ಏರಿ ಒಳಗಡೆ ಹೋಗತ್ತಲ್ಲ ಸರ್, ಒಳಗಡೆ ಹೋಗ್ದಂಗೆ ಈ ತರ ಅಡಿಕೆ ಪಟ್ಟೆ 1 ಇಂಚಿದು ಅದ್ರ ಮೇಲೆ ಇಟ್ಬಿಟ್ಟು ಹಿಂಗ್ ಹೇಳಿದ್ರೆ ಮತ್ತೆ ಅದ್ರ ಮೇಲೆ ಕಟ್ ಹಾಕ್ಬೇಕು. ಅವಾಗ ಹಿಂಗ್ ಎತ್ತಿದ್ರು ಒಂಚೂರು ಕೂಡ ಬೀಳ್ತಾ ಇರಲಿಲ್ಲ. ಆತರ ಮಾಹಿತಿ, ಗುರುವಿಲ್ಲೇನು ವಿದ್ಯೆ ಗುಡ್ಡು ವಿದ್ಯೆ ಅಂತಾರಲ್ಲ ಸರ್, ಗುರುವಿಲ್ದೆ ಇರೋ ವಿದ್ಯೆ ಗುಡ್ಡು ವಿದ್ಯೆನೆ. ನಾವೇನೇ ಮಾಡಿದ್ರು ಅದು ಹತ್ತಲ್ಲ ಸರ್. ಯಾವ ಗುರು ಅಂತಂದ್ರೆ ಒಬ್ಬ ರೈತನು ಗುರು ಆಗ್ಬೋದು, ಒಬ್ಬ ವಿಜ್ಞಾನಿನು ಗುರುವೆ, ಒಬ್ಬ ನಮ್ಗೆ ಸಜೆಷನ್ ಕೊಡೋದು ತಿಳ್ಕೊಂಡವರು ನಿಮ್ಗೆ ಕಲ್ಸ್ಕೊಡ್ತಾರೆ, ಕಲ್ಸ್ಕೊಡ್ತಾರೆ ಸರ್. ಅದನ್ನ ಅಂದ್ರೆ ನಿಮ್ ಕೃಷಿಗೆ ತಮ್ದೇ ಆದ ಅನುಭವದಿಂದ ಸಾಕಷ್ಟು ಖುಷಿ ಬರ್ತಾ ಇದೆ, ಖುಷಿ ಯಾವಾಗೂ ಬೇಜಾರಿಲ್ಲ. ಇಲ್ಲ ಸರ್, ಬೇಜಾರ ಇಲ್ಲ ಸರ್. ಇವತ್ತು ತಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ಸರ್? ನಮ್ಮ ಕುಟುಂಬದಲ್ಲಿ ನಾವು 12 ಜನ ಇದೀವಿ ಸರ್. 12 ಜನದಲ್ಲಿ ನಮ್ಮ ಒಂದು ಪ್ರತಿಯೊಬ್ಬರು ಈಗ ಒಂದು ಕೂಲಿ ಸಮಸ್ಯೆ ಇದೆ ಸರ್ ನಮ್ಮ ಭಾಗದಲ್ಲಿ. ಅಂದ್ರೆ ಈಗ 2 ಸಮಸ್ಯೆ ಇದೆ ಅಂತಂದ್ರೆ ಅಷ್ಟು ಸಮಸ್ಯೆ ಇದೆ. 10 ಜನದ ಕೆಲಸ ಇದ್ದಾಗ 5 ಜನನೇ ಬರೋದು, ಅದು ಬಲವಂತ ಮಾಡಿ ಕರ್ಕೊಂಡ್ ಬರಬೇಕು. ಆ ಒಂದು ಇದಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗೋದ್ ಬೇಡ ಅಂದ್ಬಿಟ್ಟು ನಿರಂತರವಾಗಿ ನಾನು ಈ ಪಾಲಿಹೌಸ್, ಈ ಸಮಗ್ರ ಕೃಷಿದು ಏನು ಆ ಹೊರಗಡೆ ಬೆಳೆಗಳು ಎಲ್ಲಾ ಸೇರಿ 12 ಎಕರೆ ಬೆಳೆ ಮಾಡ್ತೀನಿ ಸರ್. ನಿರಂತರವಾಗಿ 10 ಜನ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತೀನಿ. ನಾನು ಪುರುಷರು ಮಹಿಳೆಯರು ಇದ್ದಾರ? ಇಬ್ರು ಇದಾರೆ ಸರ್, ಪುರುಷ ಎಲ್ಲ ಇಬ್ರು ಇದಾರೆ. ನನ್ ಜೊತೆಗೆ ಔಷಧಿ ಹೊಡಿಯೋದಕ್ಕೆ, ಮಣ್ಣು ಕೆಲಸ ಏನಾದ್ರು ಇದ್ದೇ ಇರತ್ತೆ. ಒಬ್ಬ ರೈತ ಅಂತಂದ್ಮೇಲೆ ಬರೀ ಯಾವ್ದೇ ಕೆಲಸ ಅಂತಿರಲ್ಲ, ಏನಾದ್ರೂ ಇದ್ದೇ ಇರುತ್ತೆ, ಇದ್ದೇ ಇರತ್ತೆ. ಅದ್ರ ಜೊತೆಗೆ 10 ಜನದ ಜೊತೆಗೆ ನಮ್ಮ ಒಂದು ಕೃಷಿಗೆ 6 ಜನ ಸಾಕಾಗಲ್ಲ ಸರ್. ಅದಕ್ಕೇನ್ ಮಾಡ್ತೀವಿ ಅಂದ್ರೆ ರಜಾ ಇದೆ ಅಂದ್ರೆ ಮಕ್ಕಳಿಗೆ ಮೊದಲು ನಾವು ಕರ್ಕೊಂಡು ಹೋದ ತೋಟಕ್ಕೆ, ಮಕ್ಕಳಿಗೂ ಅನುಭವ ಬರ್ತದೆ, ಮಕ್ಕಳಿಗೂ ಅನುಭವ ಗೊತ್ತಾಗ್ಬಿಟ್ಟಿದೆ ಕೃಷಿ. ನಾವ್ ಹೇಳೋದಕ್ ಮುಂಚೆ ಅಪ್ಪ ಇದು ಹಿಂಗಿರ್ಬೇಕು ಅಂತ ಹೇಳ್ತಾರ ಅವರು. ಅದೇ 4 ವರ್ಷದ ಹುಡುಗ ಇದ್ದಾನೆ ಕಿಶನ್ ಅಂತ, ಅವನು ಅಪ್ಪ ಇದಿಂಗಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ನೋ ಮಟ್ಟಕ್ಕೆ ಬಂದಿದ್ದಾನೆ. ತಂದೆ ಆದ ಒಂದು ಆಲೋಚನೆ ಇದೆ ಅವನಿಗೆ. ಪ್ರತಿಯೊಂದು ಈಗ ಕುರಿ ತೊಳೆಯೋದಿರ್ಬೋದು, ನಾವು ಮುಂಚೆ ಇರ್ತಾರೆ, ಅದು ನಾವು ಮಕ್ಕಳಿಂದ ತೋರಿಸ್ಬೇಕು ಸರ್, ಈ ತರ ಇದೆ, ಈ ತರ ಇದೆ. ಮತ್ತೆ ಇನ್ನೊಂದೇನ್ ಗೊತ್ತಾ ಸರ್, ಯಾವುದೇ ಮನೆ ಆಗ್ಲಿ ಮನೆ ಚೆನ್ನಾಗಿ ಸಂಪಾದನೆ ಇದೆ, ಬೆಳೀತಾ ಇದೆ, ಹೊಸ ಹೊಸ ಚೇಂಜ್ ಆಗ್ತಾ ಇದೆ ಅನ್ನಂಗೆ ಎಲ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಹೌದು, ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದ್ರೆ ಅಳವಡಿಸ್ಕೊತಾ ಇರ್ಬೇಕು ಸರ್. ಇದು ಈಗ ನೋಡ್ರಿ, ಮೊನ್ನೆ ಇದು ಒಂದು ಮನೆ ಕಟ್ಟಿದ್ವಿ ಸರ್, ಹೋದ ವರ್ಷ 5 ಪೂಜೆಯಲ್ಲಿ ಸ್ಟಾರ್ಟ್ ಮಾಡಿದ್ವು. 1 ಕೋಟಿ ಚಿಲ್ಲರೆ ಆಯ್ತು ಮನೆದು. ಮತ್ತೆ ಅದಾದ್ಮೇಲೆ ಪಾಲಿ ಹೌಸ್, ಅದು ಮನೆ ಗೃಹ ಪ್ರವೇಶ ಆಗಿ 2 ತಿಂಗಳಾಗಿಲ್ಲ, ಮತ್ತೆ ಪಾಲಿ ಹೌಸ್, ಪಾಲಿ ಹೌಸ್ ಅದೊಂದು 50 ಲಕ್ಷ. ಈಗ ಮತ್ತೆ 2.5 ಎಕರೆಗೆ. ಮತ್ತೆ ಆತರ ಏನಾದ್ರು ಇಂಪ್ರೂವ್ ಬದಲಾವಣೆ ಆಗ್ತಾನೆ, ಬದಲಾವಣೆ ಆಗ್ತಾ ಇದ್ರೆ ಎಲ್ರಿಗೂ ಮನೆಯವ್ರಿಗಾಗಲಿ ಹೇಳೋದು. ರವಿಶಂಕರ್ ಅವರು ಮುಂಚೂಣಿಯಲ್ಲಿ ಇರುವ ಒಬ್ಬ ಆದರ್ಶ ರೈತರು ಅಂತ ಸಾಕಷ್ಟು ಅನುಭವ ಪಡ್ಕೊಂಡಿರಿ. ವಿಜ್ಞಾನಿಗಳ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿರಿ, ಅವ್ರದ್ದು ಅನುಭವ ಸಲಹೆ ಸೂಚನೆಯನ್ನ ತಗೊಂಡಿರಿ, 10 ಪಂಡಿತರನ್ನು ಕರೆಸಿ ತಾವು ತಮ್ಮ ಕೃಷಿ ತೋಟವನ್ನು ತೋರಿಸಿರಿ, ಹಿಂಗ್ ಮಾಡು ಹಾಗ್ ಮಾಡು ಅನ್ನೋದು ಕೇಳಿ ತಾವು ಕೂಡ ತರ ಕಡೆ ತಿರುಗಿರಲ್ಲ, ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಕೃಷಿ ಪ್ರವಾಸಕ್ಕಾಗಿ ಹೋಗಿರಿ? ನಾನು ಸ್ಟಾರ್ಟಿಂಗ್ ಅಲ್ಲಿ ಅದು ಒಂದು ಭಾಗ ಸರ್, ಈ ಒಂದು IFS ಸ್ಕೀಮ್ ಅಲ್ಲಿ ಕ್ಷೇತ್ರೋತ್ಸವಗಳು ಅಂತನ್ಬಿಟ್ಟು ಅದನ್ನು ಮಾಡಿದ್ರು. ಈ ಕಡೆ ಅಂಡಿಗ್ನಾಳ ಅಂತಿದೆ ಸರ್, ಅಲ್ಲಿ ಒಬ್ರು ಲಕ್ಷ್ಮಿ ಅಂತನ್ಬಿಟ್ಟು ರೈತ ಮಹಿಳೆ ಅಂದಿ ಮೇಯಿಸ್ತಾ ಇದ್ರು, ಅದು ಒಂದಾದ್ರೆ ಇಲ್ಲಿ ಆನೂರಲ್ಲಿ ಕುರಿ ಕೆಂಪಣ್ಣ ಅಂತನ್ಬಿಟ್ಟು ಕುರಿಗಳು ಮೇಯಿಸೋದು ಅದನ್ನ ತೋರಿಸಿದ್ರು. ಮತ್ತೆ ಸಮಗ್ರ ಕೃಷಿದ ಅವ್ರ ಯಾರೋ ಒಬ್ರು ಚಿಂತಾಮಣಿ MLA ಚಿಕ್ಕಪ್ಪ ಒಬ್ರು ಸಮಗ್ರ ಕೃಷಿದು ಒಂದು ತೆಂಗಿನ ತೋಪಲ್ಲಿ ಹಲವಾರು ಬೆಳೆಗಳು ಬೆಳೆದಿದ್ರು, ಆ ಒಂದು ಪ್ರವಾಸನ ನೋಡಿದೆ. ಅದ್ರ ಜೊತೆಗೆ ನನಗೆ ಒಂದು 2014 ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದ್ಮೇಲೆ ಒಂದು ಗ್ರೂಪ್ ಅಂತ ಮಾಡ್ಕೊಡಿ ಸರ್, ಓನ್ಲಿ ಬೆಸ್ಟ್ ಫಾರ್ಮರ್ಸ್ ಗ್ರೂಪ್ ಅಂತ. ಇಡೀ ಕರ್ನಾಟಕದ ಬೆಸ್ಟ್ ಫಾರ್ಮರ್ಸ್ ಗ್ರೂಪ್ ಅಂದ್ರೆ ಯಾರ್ಯಾರು ಪ್ರಶಸ್ತಿ ತಗೋತಾರೋ ಅವ್ರದ್ದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಒಳ್ಳೆ ರೈತರದು, ಅದ್ರ ಜೊತೆಗೆ ಒಳ್ಳೆ ವಿಜ್ಞಾನಿಗಳು, JKVK ಅವ್ರು ಇರ್ಬೋದು, ನಮ್ KVK ವಿಜ್ಞಾನಿಗಳು ಇರ್ಬೋದು, ಮತ್ತೆ ಆ ಭಾಗದ ರೈತರ ಅಂದ್ರೆ 3 ಜನ ಅಡ್ಮಿನ್ಗಳಿದ್ವಿ ಸರ್, ನಾನು ಬೀಡ್ಗನಹಳ್ಳಿ ಮಂಜುನಾಥ್ ಅಂತ ಒಬ್ರು, ಮತ್ತೆ ಇವರು ನಮ್ಮ ಸೈಂಟಿಸ್ಟ್ ಪಿಳ್ಳೆಗೌಡ ಸರ್ ಅಂತ ಶಾನ್ಬಗ್ನಹಳ್ಳಿ ಅವರು, 3 ಜನ ಇದೀವಿ. ಒಳ್ಳೆ ಒಳ್ಳೆ ರೈತರನ್ನೇ ಹಾಕೋದು, ಅದು ಕೃಷಿ ಒಂದು ಇದು ಬಿಟ್ಟು ಬೇರೆ ಇನ್ನೇನು ಹಾಕಲ್ಲ. ನಮ್ ಜಿ ಕೆ ವಿಕೆ ಸೈಂಟಿಸ್ಟ್ ಗಳು ಒಂದು ಡಿ ಆಗಿರೋರು ಸಹ ಇದಾರೆ. ಆತರ ಒಳ್ಳೆ ಗ್ರೂಪ್ ಒಂದು ಮಾಡ್ಕೊಂಡು ಸಲಹೆಗಳು ತಗೊಂಡು ನೀವೇನ್ ಬೆಳಿತೀರಿ ನಮ್ಗೆ ಹೇಳಿ, ನಾವೇನ್ ಬೆಳಿತೀರಿ ನಿಮ್ಗೆ ಹೇಳಿ, ಒಬ್ರಿಗೊಬ್ರು ಮಾಹಿತಿಯನ್ನ ಹಂಚಿಕೊಂಡು ಅವ್ರದೇ ಆದ ಅನುಭವನ ನೀವು ನಿಮ್ ತೋಟದಲ್ಲಿ ಯಾರಿಗೆ ತರ್ತೀರಿ ನೋಡಿ ಸರ್. ಈಗ ಅವ್ರು ಬಿಡ್ಗನಹಳ್ಳಿ ಮಂಜುನಾಥ್ ಅಂತ ಹೇಳಿದ್ನಲ್ಲ, ಅವ್ರು ಟೊಮೊಟೊ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ, ಸ್ವೀಟ್ ಕಾರ್ನ್ ಅನ್ನೋದು ಗೊತ್ತಿರ್ಲಿಲ್ಲ, ಮತ್ತೆ ಬ್ರಕೋಲಿ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ತೋಟದಲ್ಲಿ ಒಂದೂವರೆ ಎಕರೆ ಬ್ರಕೋಲಿ ಇದೆ, ಅದನ್ನ ಮಾರ್ಕೆಟ್ ಮಾಡಬೇಕು. ಆತರ ಪ್ರತಿಯೊಂದು ಬೆಳೆ ಮಾಡೋದು ಅಲ್ಲ ಸರ್, ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ಮುಖ್ಯ. ಅದು ಮುಖ್ಯ ಯಾಕಂದ್ರೆ ನೀವು ಬೆಳೆಯೋದು ಯಾರು ಲಾಭ ಮಾಡ್ಕೊಳ್ಳೋದಲ್ಲ. ಈಗ ರೈತರು ಇದ್ದೀರಿ, ಪ್ರಗತಿಪರ ರೈತರು ಅಂದ್ರೆ ಏನ್ ಮತ್ತೆ, ನೀವು ಉದಾಹರಣೆ ತೋರಿಸ್ಬೇಕು ಉಳಿದವರಿಗೆ. ಏ ನಾನು ಬೆಳಿತಾ ಇದ್ದೀನಿ, ನೀವು ಮಾರಿ, ಮಾರಕ್ಕೂ ಅವಕಾಶ ಇದೆ ಅಂತ ತೋರಿಸ್ಕೊಟ್ಟಿರಿ. ತುಂಬಾ ಸಂತೋಷ ರವಿಶಂಕರ್ ಎಂಎನ್ ಅವರೇ. ಪ್ರಸ್ತುತ ಪ್ರಗತಿಪರ ರೈತರು ಎಲ್ಲ ರೈತರಲ್ಲೂ ಕೂಡ ರವಿಶಂಕರ್ ಅವರು ಅಂದ್ರೆ ತುಂಬಾ ಇಷ್ಟ, ಹೌದಲ್ಲ? ಯಾಕಂದ್ರೆ ರವಿಶಂಕರ್ ಅವರು ಅವ್ರ ಬೆಳೆ ನೋಡಕ್ಕೆ ಇಷ್ಟ, ಅವ್ರು ಬೆಳೆದಿದ್ದ ಬೆಳೆಗಳನ್ನ ಖರೀದಿ ಮಾಡಕ್ಕೆ ಇಷ್ಟ. ಈಗ ಪ್ರತಿಯೊಬ್ರು ರವಿಶಂಕರ್ ಅವರನ್ನ ಇಷ್ಟಪಡ್ತಾರೆ. ಹಾಗಾಗಿ ರವಿಶಂಕರ್ ಅವರು ಒಬ್ಬ ಮಾಡೆಲ್ ರೈತ, ಒಬ್ಬ ಮಾದರಿಯ ರೈತ ಅಂತ ಈಗ ಪ್ರಶಸ್ತಿಗಳು ಕೃಷಿ ವಿಶ್ವವಿದ್ಯಾಲಯ ಕೊಡ್ತದೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೊಡ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ರವಿಶಂಕರ್ ಅವರನ್ನ ಹುಡ್ಕೊಂಡು ಬರ್ತಾ ಇದಾವೆ. ತಮ್ಮದೇ ಆದ ಒಂದು ಪ್ರಗತಿಪರ ರೈತರು ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಂತ ಗ್ರೂಪ್ ಅನ್ನು ಕೂಡ ಮಾಡ್ಕೊಂಡಿದೆ. ತುಂಬಾ ಸಂತೋಷ ರವಿಶಂಕರ್ ಅವರೇ. ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ರೈತರು, ಅದರಲ್ಲೂ ಮುಂಚೂಣಿ ರೈತರಾಗಿ, ಒಬ್ಬ ಏನು ಪ್ರಗತಿಪರ ರೈತರಾಗಿ ತಮ್ಮ ಅನುಭವವನ್ನು ನಮಗೆ ತಿಳಿಸಿಕೊಟ್ಟಿದೆ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ರವಿಶಂಕರ್ ಅವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ತೀರಿ? ಹೇಳಿ. 9900034 9900034334. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಗತಿಪರ ರೈತ ರವಿಶಂಕರ್ ಎಂಎನ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಳ್ಳಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. Yeah. ಬಾಳೆ ಮಿಸ್ಟರ್ ಮಗ